ಖರೀದಿ ಮಾಡ್ತಾರೆ. ಈಗ ನೀವು ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ, ಹೊರಗೆ ಕೂಡ ಮಾರಾಟ ಮಾಡುವಂತದ್ದು ಈಗ ಹೇಳಿದ್ರಿ, ಪೇಮೆಂಟ್ ಹೆಂಗದ, ಎಲ್ಲೂ ನಿಮಗೆ ತೊಂದರೆ ಆದಂತಹದ್ದು ಅಥವಾ ಬರಬೇಕಾಗಿರುವಂತಹದ್ದು ಹಿಂಗೇನಾದ್ರೂ ಸಮಸ್ಯೆಗಳು ಆಗ್ತಾವ? ಏನು ಇಲ್ಲ ರೀ, ಪೇಮೆಂಟ್ ಬಗ್ಗೆ ಏನು ಇಲ್ರಿ. ಇದು ವ್ಯವಹಾರ ನಡೆಯುವುದು, ನಾವು ಇಲ್ಲಿ ಲೋಕಲ್ ನಮ್ಮ ದೇಶದೊಳಗೆ ಏನು ಮಾರಾಟ ಮಾಡ್ತೇವ್ರಿ, ವಿಶ್ವಾಸ ಮೇಲೆ ಇರ್ತದ ವ್ಯವಹಾರ. ನಾವು ಬೆಂಗಳೂರು ಹೋದ್ರೂ ಮೇರಿ ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾವ, ನಾಗ್ಪುರ್ ಹೋದ್ರು ನಮ್ದು ಅಕೌಂಟಿಗೆ ದುಡ್ಡು ಹಾಕ್ಯಾರ, ಕಾನ್ಪುರ್ ಹೋದ್ರು ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ಯಾರ. ಎಲ್ಲ ಕಡೆ ವಹಿವಟ್ಟಿದ್ರಿ, ರೇಟ್ ಜಾಸ್ತಿ ಆಯ್ತಂದ್ರೆ ಅವರೆಲ್ಲ ಫೋನ್ ಹಚ್ತಾರ್ರಿ, ಯಾವ್ರ ಇದ್ರು ಕಳಿಸ್ರಿ, ಬೇಡ ನಿಮ್ಮ ಇದ್ರು ತೊಗೊಂಡು ಬರ್ರಿ ಅಂತ. ಮತ್ತೆ ಈ ವರ್ಷ ನಮ್ಗೇನು ಪುಣೆ ಮಾರ್ಕೆಟ್ ನಮ್ಗೆ ಗುರ್ತಿಲ್ರಿ, ಕೆಡಿ ಚೌಧರಿ ಅಂತೇಳಿ. ಈ ಸಾರಿ ಮಾರ್ಕೆಟಲ್ಲಿ 2 ವರ್ಷ ಆಯ್ತು ಭಾಳ ಚಲೋ ನಡೆದಣ್ಣ, ಒಂದ್ಸಲ ಒಂದು ತೊಡೆ ನೋಡಿರ್ಬೇಕಂತ ಹೋಯ್ದು. ಫಸ್ಟ್ ಕ್ಲಾಸ್ ರೇಟ್ ಬಿತ್ತರಿ, ಬೆಂಗಳೂರು ಹಾಳೆಗೆ 800-900 ಮಾರ್ತಿತ್ತು, ಅಲ್ಲಿ ನಮಗೆ 150 ಮಾರ್ಯದ್ರಿ. ಅಂದ್ರೆ 10-1100 ರೂಪಾಯಿ ಇಲ್ಲಿ ಬೀಳು ಮುಂದೆ ಕಿಲೋಕ್ಕೆ, 100-110 ಇಲ್ಲಿ ಬೆಂಗಳೂರು ಮಾರ್ತಿತ್ತು, ಅಲ್ಲಿ 150 ಬಿದ್ದದ್ರಿ. ಅಂದ್ರೆ ಅಲ್ಲಿ ಕೆಲವೊಬ್ರು ರೈತರು ಏನಿರ್ತಾರೆ, ಈ ವ್ಯಾಪಾರಿಗರು, ಇವು ಮಾಲ್ಗಳು ಎಕ್ಸ್ಪೋರ್ಟ್ ನೀವು ಏನಂತೀರಿ, ಸ್ಟಾಲ್ಗಳು ಇರ್ತಾವಲ್ರಿ ಸೂಪರ್ ಮಾರ್ಕೆಟ್, ಈ ಗೋವಾ ಮುಂಬೈ ಪುಣೆ ಇಂದ ಸೂಪರ್ ಮಾರ್ಕೆಟ್ ಕಳಿಸುವಂಥ ರೈತರು ಅದಾರಿ. ಆ ಭಾಗದಾಗ ಮಾಲ್ ಚಲೋ ಇದ್ದಿತ್ತಲ್ಲ ಈ ಸಲ, ಯಾಕಂದ್ರೆ ಮಳೆ ಬಂದು ಅದಕ್ಕೆ ಸೂಪರ್ ಮಾರ್ಕೆಟ್ಗೆ ಅಲ್ಲಿ ಕಳಿಸ್ಕಾಲ ನಮಗೆ 20-30 ರೂಪಾಯಿ ಹೆಚ್ಚಿಗೆ ಕೊಟ್ಟನು ಅವ್ರು ಖರೀದಿ ಮಾಡ್ತಿದ್ರು. ನೀವು ಹಿಂಗೆ ಹಿಂಗೆ ಇಂತಿಂಥ ವಾರ ತೊಗೊಂಡು ಬನ್ನಿ, ನಾವು ಹೋಯ್ತೀವಿ ಇಲ್ಲಿಂದ ಇಲ್ಲಿ ಖರೀದಿ ಮಾಡ್ಕೊಂಡು ಅಂತೇಳಿ ವ್ಯಾಪಾರಿಗಾರ ಹೇಳಿದ್ರಿ ಅವರು. ಏನು ರೀ, ಮಂಗಳವಾರ ಶುಕ್ರವಾರ ಮತ್ತು ರವಿವಾರ 3 ವಾರ ತೊಗೊಂಡ್ವ, ಒಂದಿನ ಬಿಟ್ಟು ಒಂದಿನ ಅಂದ ಆ ರೀತಿ ಹೋಯ್ತಿದ್ರಿ, ರೇಟ್ ಚಲೋ ಸಿಕ್ಕದ್ರಿ ಸಾಹೇಬ್ರ. ನಾವು ತಮ್ಮ ಶಾಲೆಯಲ್ಲಿ ತನಕ ಆಗ್ಯದ ನಂದು, ಅವಾಗ 70-71 ಹತ್ತನೇ ಆಗ್ಯದ್ರಿ ಸಾಹೇಬ್ರ. ಪಿ ಯು ಸಿ ನಮ್ಗೆ ಒಂದೇ ವರ್ಷ ಇತ್ತು, ನಮ್ಮ ಹಿಂದಿನವ್ರಿಗೆ 2 ವರ್ಷ ಬತ್ತು ನೋಡ್ರಿ. ಪಿ ಯು ಸಿ ಕಲ್ತೀನಿ ರೀ, ಅಂಜುಮನ್ ಕಾಲೇಜ್ ಕಾದು ಬಿಜಾಪುರ. ಹಾ ರೀ, ಅದ್ರ ಮುಂದೆ ಅನುಭವನೇ ನಿಮ್ಮ ಪಾಠಶಾಲೆ ಆಯ್ತು? ಅನುಭವ ಅಂದ್ರೆ ನಾವು ವಿಜ್ಞಾನಿಗಳ ಜೋಡಿನ ಹೆಚ್ಚಿನ ಹೆಚ್ಚು ಕಾಂಟ್ಯಾಕ್ಟ್ ಇದ್ದಾರೆ. ನಮ್ಮ ಸೋಮಶೇಖರ್ ಸರ್ ಮರು ರೋಗಿನ ಸಲುವಾಗಿ, ಸ್ವರ್ಭ ರೋಗಿನ ಸಲುವಾಗಿ ಇಲ್ಲಿ ಬರ್ತಿದ್ರು, 7 ವರ್ಷ ಬಂದರು. ಅವ್ರ ಕಡೆ ನಂಗೆ ಕಲ್ಕೋತಿದ್ದೆ, ನಾ ಎಲ್ಲ ಕಾಂಟ್ಯಾಕ್ಟ್ ಇರ್ತಿದ್ರು ಎಲ್ಲ ವಿಜ್ಞಾನಿಗಳ ಜೋಡಿ. ಅಹಮದ್ನಗರ್ ಹಿಡಿದು ರಾವ್ರಿ ವಿದ್ಯಾಪೀಠ ಹಿಡಿದು ನನಗೆ ಯಾವುದೇ ಪ್ರಾಬ್ಲಮ್ ಬಂದರೂ 2 ದೂರ ಇದ್ದಿದ್ರು ನಾ ಹೋಗ್ತಿದ್ದೀನಿ ರೀ, ಅಲ್ಲಿ ಕಲ್ಕೊಂಡು ಬರ್ತಿದ್ದೆ. ನಂದು ನನ್ನ ಆಸಕ್ತಿ ನೋಡಿ ಅಲ್ಲಿ ವಿಜ್ಞಾನಿಗಳು ಅಹಮದ್ನಗರ ರಾವ್ರಿ ವಿದ್ಯಾಪೀಠದ ವಿಜ್ಞಾನ ವಾಸ್ಕರ್ ಸರು ನವಲೇ ಸರ್ ಅತ್ತಿದ್ದರು ವಿಜ್ಞಾನಿಗಳು ಅವಾಗ, ಈಗಿಲ್ಲ ಅವರು ಪೆನ್ಷನ್ ಆಗ್ಯದ. ಅವರು ನೋಡು ನಿಂದು ಆಸಕ್ತಿ ನೋಡಿದ್ರೆ ನಮಗೆ ಭಾಳ ಹೊರಪ ಇಂತ ಇಟ್ಟಿಟ್ಟ ಆಳವಾದ ವಿಷಯಗಳನ್ನ ಕೇಳ್ತಿ ಅಂದ್ರೆ ನೀ ಅಭ್ಯಾಸ ಮಾಡ್ಲಿಕ್ಕತ್ತಿದ್ದೀವಿ ನಮ್ಗೆ ಹಿಗ್ ಭಾಳ ಸ್ವಲ್ಪ ಇದ್ರೆ ನೀ ಬರಬಾಡ ಇಲ್ಲಿಗೆ. ರಾತ್ರಿ 8 ನಂತರ ಫೋನ್ ಹಚ್ಚು, ಫೋನ್ನಾಗ ನಮ್ಗೆ ಕೇಳ್ಕೊತ ಬಾ, ತುಸು ಇದ್ರೆ ಭಾಳ ಇತ್ತಂದ್ರೆ ಇಲ್ಲಿಗೆ ಬಾ ಅಂತ ಹೇಳ್ತಿದ್ರಿ. ಆ ನಾವು ಫೋನ್ ನಂಬರ್ ಕೊಡ್ತಿದ್ರು, ಆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊತಿದ್ರಿ ನಾ. ಅಡ್ಡಿಲ್ಲ, ಈಗ ಈಗ ನೇರವಾಗಿ ನಾವು ಹಣ್ಣನ್ನು ಮಾರೋದ್ರಿಂದ ಒಂದು ರೇಟ್ ಬರ್ತದೆ ನಮಗೆ, ಅದನ್ನೇ ಸಂಸ್ಕರಣೆ ಮಾಡಿ ಅದಕ್ಕೆ ಒಂದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಅದರದೇ ಒಂದು ರೇಟ್ ಬೇರೆ ಬರ್ತದೆ ನಮಗೆ. ಈಗಂತೂ ಸಾಕಷ್ಟು ಉತ್ಪನ್ನಗಳನ್ನು ಮಾಡುವಂತಹ ಒಂದು ಸನ್ನಿವೇಶ ಇದೆ. ಈಗ ಅದನ್ನ ರಸ ಮಾಡಬಹುದು, ಅದರ ನಂತರ ಈಗೇನು ವೈನ್ ಪಾರ್ಕ್ ಅಂತ ಹೇಳಿ ಹೇಳ್ತಾ ಇದೀವಿ, ಆ ವೈನ್ ಪಾರ್ಕ್ಗಳು ಸಹಿತ ಬಂದಾವ. ಇದ್ರ ಬಗ್ಗೆ ಏನಾದರೂ ನೀವು ವಿಚಾರ ಮಾಡಿರಿ, ವೈನ್ ಪಾರ್ಕಿಗೆ ಹೋಗಬೇಕು ಅಲ್ಲಿ ಕೊಡಬೇಕು ಅಥವಾ ಬೇರೆ ಸಂಸ್ಕರಣೆ ಮಾಡುವಂತಹದ್ದು ಒಂದು ಕೆಲಸ ಮಾಡಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಮಾಡಿರಿ. ಈಗ ನೋಡ್ರಿ ಸಾಹೇಬ್ರ, ಅದು ಸಂಸ್ಕರಣೆ ಮಾಡಬೇಕಾದ್ರೆ ನಮ್ಮಂತ ಒಬ್ಬ ರೈತರಿಂದ ಅದು ಅಸಾಧ್ಯ ಮಾತ. ಈಗ ತಾಲೂಕಾ ಮಟ್ಟದೊಳಗ ಮತ್ತು ಜಿಲ್ಲಾ ಮಟ್ಟದಾಗ ನಮ್ಮ ಆತ್ಮದವರು ಹಂಗೆ ಮೀಟಿಂಗ್ ಕರೀತಾರೆ, ಹೋಗ್ತೇವೆ, ಅದ್ರ ಬಗ್ಗೆ ಹಂಗೆ ಮಾಡ್ಬೇಕಂತೇಳಿ ಹಂಗೆ ಅದ್ರದ್ದು ನಡೆದ ರೀ. ಹ್ಞೂ ರೀ, ನೀವೆಲ್ಲ ಬೆಳೆಗಾರರೆಲ್ಲ ಕೂಡಿ, ದಾಳಿಂಬೆ ಬೆಳೆಗಾರರೆಲ್ಲ ಕೂಡಿ ಒಂದು ಕೆಲಸ ಮಾಡ್ಬೋದಲ್ಲ? ಮಾಡ್ಬೋದ್ರಿ ಸರ್. ಅಷ್ಟು ಇನ್ನೊಂದು ಏನಿರ್ತದೆ, ನಾ ನೇರವಾಗಿ ಇದು ಇಷ್ಟು ಖರ್ಚು ಮಾಡಿದ್ರೆ ಇಷ್ಟು ಬೆಳಿತೀನೋ ಅನ್ನೋ ಹಿಮ್ಮತ್ತು ಯಾರು ರೈತರು ಅಂತಕ್ಕೂ ಇಲ್ರಿ, ಉಳ್ದವ್ರಿ. ಅದಕ್ಕೆ ಅಭ್ಯಾಸ ಮಾಡಂಗಿಲ್ಲ ಅವರು, ಅಭ್ಯಾಸ ಬಲ ಇಲ್ಲದ ಬಟ್ಟಾಕ ಅವರಲ್ಲಿ ಭಯಾಸ ಇರ್ತದೆ ಬೆಳೀತು. ಈಗ 2 ವರ್ಷ ಆಯ್ತು ಯಾರು ಬೆಳೆದೇ ಇಲ್ರಿ, ಹಾಕೋದು ಲಾಗೋಡಿ ಬಂದಿಲ್ಲ. ಮತ್ತು ಇಂಥವೆಲ್ಲ ವಿಚಾರ ಆಗಂಗಿಲ್ಲ, ಮೊದಲು ಬೆಳೆದೇ ಬರುವುದಿಲ್ಲ ಅಂದಾಗ ರೀ ವಿಚಾರ ಹಂಗೆ ಬರ್ತದೆ ರೀ. ಮತ್ತು ಹವಾಮಾನ ಚಲೋ ಇದ್ದಾಗ ಯಾಚಿದ್ರೆ ಹುಚ್ಚು ಅಡಿಗೆ ಮಾಡ್ತದತ್ತ, ಹವಾಮಾನ ಚಲೋ ಇದ್ದಾಗ ಜಗಾನೇ ಬೆಳೆದಿರ್ತದೆ, ಭಾಳ ಶಾಣ್ಯಾರ ಅನ್ಸ್ಕೋತಾರೆ. ಹವಾಮಾನ 2 ವರ್ಷ ಆಯ್ತು ಸುಮಾರಾದವ್ರಿ ಸಾಹೇಬ್ರ, ಪರಿಸ್ಥಿತಿ ಇಲ್ಲಿಗೆ ಬಂದ ದಾಳಿಂಬ್ರದವ್ರು ಹಾಕೋದು ಲಾಗೋಡಿ ಬರಲಾಗ. ಏರಿಯಾ ಹೆಚ್ಚಿರಬೇಕು, ಏರಿಯಾ ಹೆಚ್ಚದ ರೀ, ಪ್ರಗತಿಪರ ರೈತರ ಕೊರತೆ ಭಾಳ ಕಮ್ಮದ್ರಿ. ಇಲ್ಲಿ ಅಭ್ಯಾಸ ಮಾಡಿ ಬೆಳೆಯುವಂಥ ಪ್ರವೃತ್ತಿ ಯಾರ ರೈತರಲ್ಲಿ ಇಲ್ಲ. ನೀರು ಎಷ್ಟು ಬಿಡಬೇಕು, ಎಷ್ಟು ಟೆಂಪ್ರೇಚರ್ ಇದ್ದಾಗ ರೀ, ಯಾವ ಹಂತದ ಗಿಡ ಅದ, ಎಷ್ಟು ಲೀಟ್ರ್ ನೀರು ಇದಕ್ಕೆ ಅವಶ್ಯ ಅದ, ಈ ಅಭ್ಯಾಸ ಮಾಡೋರು ಯಾರೂ ಇಲ್ಲರಿ. ಆ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ಲಾಭ ಸಿಗ್ತದೆ. ಒಂದು 2 ವರ್ಷ ಕೊರೋನಾ ಭಾಳ ಸಮಸ್ಯೆ ಕೊಡ್ತು, ಈ ಟೈಮ್ನೊಳಗೆ ನೀವು ಭಾಳಷ್ಟು ಸವಾಲುಗಳನ್ನು ಎದುರಿಸಿರಬೇಕು. ಕರೋನಾ ನಮಗೇನಾಗೇ ಇಲ್ಲರಿ, ಕರೋನಾ ಮಾರ್ಕೆಟ್ ಇದ್ದಾಗ್ರು ನಾವು ಹಂಗೆ ಚಾಲುತ್ತಿ, ಬೆಂಗಳೂರು ಹೋಗ್ತಿದ್ರಿ ನಾ, ಟೆಂಪೋದಾಗ ಹೋಗ್ತಿದ್ದೆವು, ಒಳ್ಳೆ ಅದೇ ಟೆಂಪೋದಾಗ ಬರ್ತಿದ್ದೆವು, ಯಾರ ಜೋಡಿ ಸಂಪರ್ಕ ಮಾಡ್ತಿದ್ಲ, ಮನೆ ಅದ್ರ ರೊಟ್ಟಿ ಕಟ್ಕೊಂಡು ಹೋಗ್ತಿದ್ದೆವು, ಅವೇ ಉಣ್ಕೋತ ಬರ್ತಿದ್ದೇವ್ರು ನಾವು. ಇಲ್ಲಿ ಚಹಾ ಕುಡಿತಿದ್ಲ, ಇಲ್ಲಿದೆ 5-6 ಲೀಟರ್ ನೀರು ಹೋಯ್ತಿದ್ದೇವ್ರಿ. ನಾವೆಲ್ಲಿ ಬೆಂಗಳೂರು ಮಾರ್ಕೆಟ್ನು ಮಾಡಿನೇ ರೀ ನಾ, ಮತ್ತು ಪುಣೆ ಮಾರ್ಕೆಟ್ ಮಾಡಿದೆ, ಸೋಲಾಪುರ ಮಾರ್ಕೆಟ್ ಮಾಡ್ತಿದ್ದೆ. ನಾ 2 ವರ್ಷ ಆಯ್ತು ನಮ್ಮ ಹಣ್ಣಿಂದ ಏನು ನಮ್ಮ ಪ್ರಾಬ್ಲಮ್ ಇಲ್ಲ, ನಾವು ಹಂಗೆ ಮಾರ್ಕೆಟ್ ಮಾಡಿದೇವೆ ರೀ, ಕರೋನಾ ಒಳ್ಳೆ ಹಂಗೆ ಹೋಗೋದು ಬರೋದು ಮಾಡಿದ್ದೀವಿ ರೀ ನಾವು. ಹಾಂ, ನಮಗೇನು ಯಾವ ಪ್ರಾಬ್ಲಮ್ ಅಲ್ಲಿ ಯಾರು ಸಂಪರ್ಕ ಮಾಡೋದಿಲ್ಲ, ಇಟ್ಟೆ ದೂರ ನಿಂದ್ರದು, ಮಾಸ್ಕ್ ಹಾಕೊಳ್ಳೋದು ದೂರ ನಿಂದ್ರದು, ಸ್ಯಾನಿಟೈಸರ್ ಬಾಟ್ಲು ಒಂದು ಎಲ್ಲಿಯಾರು ಕೈ ಮುಟ್ಟಿದೆವು ಮಾಡಿದೆವು, ಬಸ್ ಸಿಟಿ ಬಸ್ನಾಗ ಸ್ಯಾನಿಟೈಸರ್ ಹೊಡ್ಕೊಂಡು ಮನೆಗೆ ಬರ್ತಿದ್ದೇವೆ ರೀ ನಾವು. ಬಂದಿಲ್ಲಿ ಹೊರಗೆ ಅರಿವಿ ಕಾಳದಿಟ್ಟು ಜಳಕ ಮಾಡಿ ನಮ್ಮ ಮನೆಗೆ ಹೋಗ್ತಿದ್ದೇವ್ರಿ ತೋಯಿಸಿ. ಹಾಂ, ಈ ರೀತಿ ಮಾಡಿದ್ದೇವೆ ರೀ ನಾವು. ಈಗ ನೋಡ್ರಿ, ತಾವು ಸಾವಯವದೊಳಗೆ ಬೆಳೀತಾ ಇದ್ದೀರಿ, ಬಹಳ ಒಳ್ಳೆ ಹಣ್ಣುಗಳನ್ನು ಬೆಳೀತಾ ಇದ್ದೀರಿ ಮಾರ್ಕೆಟ್ನೊಳಗೆ. ಇದು ನೋಡ್ರಿ, ಶಿವಯೋಗಿ ಅವರ ದಾಳಿಂಬೆ ಹಣ್ಣು ಐತೆ ಅಂತ ಹೇಳಿ, ಅದಕ್ಕೇನಾದರೂ ಒಂದು ಸ್ವಲ್ಪ ರೇಟ್ ಹೆಚ್ಚಿಗೆ ಬರುವಂತಹದ್ದು ಏನಾದರೂ ಆಗ್ಯದನ? ನಾವು ಕ್ವಾಲಿಟಿ ಕ್ವಾಂಟಿಟಿ ತಂದೇವ ಅಂದ್ರೆ ರೇಟ್ ಹೆಚ್ಚಿಗೆ ಅಂತೂ ಬಂದೇ ಬರ್ತದೆ ರೀ. ನಾವು ಯಾರು ಕೇಳು ಹರ್ಕತಿ ಇಲ್ರಿ, ದಾಳಿಂಬೆಕಾಯಿ ನೋಡಿ ಮಾರ್ತಾರೆ, ನಾನು ಶಿವಯೋಗಿ ನೋಡಿ ಯಾರು ತೊಳಲ್ರಿ ಸಾಹೇಬ್ರ? ಆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂದ್ರೆ ನಾವು ಸಾವಯವದೊಳಗಿನ ಹಣ್ಣ ರುಚಿ ಭಾಳ ಇರ್ತದೆ, ರುಚಿ ಕಟ್ಟ. ಈ ರಾಸಾಯನಿಕ ಹಾಕೋದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಭಾಳ ಅದ್ರಿ ಸಾಹೇಬ್ರ. ಅದು ತಿಂದು ನೋಡಿದವರಿಗೆ ಗೊತ್ತ. ಈ ಸೂಪರ್ ಮಾರ್ಕೆಟ್ಗೆ ಮಾರ್ತಾರೆ ಅಂದ್ರೆ ಎಂದು ಎಂತರ್ತಾನ ಮಾತು ಕೇಳ್ತಾರೆ. ಈಗ ಏನಾದರೂ ಎಂದು ಬರ್ತೀನಿ ಮಾತು ಮಾರ್ಕೆಟ್ಗೆ ಆತ? ಹಾಂ, ಕೇಳ್ತಾರ್ರಿ ಅವರು. ಹಾಂ, ಕೇಳ್ತಾರ್ರಿ. ಹಾಂ, ನಿಂಬೆ ಗಿಡ ಒಂದು ಎರಡೂವರೆ ಎಕರೆ ಅದಾವ ರೀ ಸರ್. ನಾನು ಎರಡೂವರೆ ಎಕರೆ, ಹದಿನೈದು ಫುಟ್ ಅಂತರ ಮೇಲೆ ಹಚ್ಚಿದೆ, ವ್ಯವಸ್ಥಿತ ಬೆಡ್ ಮೇಲೆ ಹಚ್ಚಿದೆ, ಮತ್ತು ಡ್ರಿಪ್ ಮೇಲೆ ಅದಾವು, ಬೆಡ್ ಸಿಸ್ಟಮ್ ಮಾಡಿದೆ. ಭಾಳ ಉತ್ಕೃಷ್ಟ ನಿಂಬೆ ಕಾಯಿ ಬೆಳಿತೀರಿ. ಹಾಂ, ಇಳುವರಿನೂ ಭಾಳ ಚಲೋ ತೋತ್ತೆ. ಹಾಂ, ಹಚ್ಚು ಪದ್ಧತಿ ಬೇರೆ ಅದ ರೀ ನಂದು. ಈ ಅಂದ್ರೆ 15x15 ಅದ ರೀ ನಾನು ನಿಂಬೆ ಗಿಡ. ಮತ್ತು ಈ ದಾಳಿಂಬ್ರದಂಗೆ ಹಿಂಗೆ ತಳಗೆ ಟೊಂಗೆ ಅದು ಬರ್ಬಿಡಂಗಿಲ್ಲ. ಈಗ ಒಬ್ಬೊಬ್ರು ನಿಂಬೆ ಗಿಡದ ಹೊಲ್ದಾಗ ನೋಡಿರ್ತೀವಿ, ಅವನು ಹೈಲಿಕ್ಕೆ ನಿಂಬೆಕಾಯಿ ಹೈಲಿಕ್ಕೆ ಬರಂಗಿಲ್ಲ. ಒಂದ್ರ ಮೇಲೆ ಒಂದು ಅಡ ತಿಡ ಬಿದ್ದಿರ್ತಾವ, ಒಳಗೆ ಹೋಗ್ಲಿಕ್ಕೆ ಸಹಿತ ಬರಲ್ಲ. ಅಲ್ಲಿ ಕಾಚೆ ಹಂಗೆ ಕಟ್ತಾರು, ನಿಂಬೆಕಾಯಿ ಹಂಗೆ ಆಯ್ತಾರು, ನಮ್ಗೆ ಗೊತ್ತಾಗಲ್ಲ. ನಾನು ಡ್ರಿಪ್ಪಿನ ಮೇಲೆ ಅವ, ಡಬಲ್ ಲೈನ್ ಡ್ರಿಪ್ ಲೈನ್ ಅವ್ರಿ ಎಲ್ಲ ಎರಡು ಕಡೆ. ಆದ್ರೆ ಮತ್ತೆ ಕೆಳಗೆ 2.5 ಫುಟ್ ನಾವು ಗಿಡ ಖುಲ್ಲ ಇರ್ತೇವ್ರಿ, ದಾಳಿಂಬ್ರಕ್ಕಾದ್ರು ನಿಂಬೆ ಗಿಡಕ್ಕಾದ್ರು ನೆಲಕ್ಕೆ ಬಂದು ಹತ್ತು ಬಿಡಲ್ಲ. ಯಾಕಂದ್ರೆ ಗಾಳಿ ಬಿಸಿಲು ಆಡ್ತಂದ್ರೆ ಕಾಯಿ ಎಲ್ಲ ಕಡೆ ಒಳಗೆ ಸಲ್ಲ ಹೆಂಗಿಲ್ಲ ಗಿಡ ಏನ್ರಿ. ಮತ್ತೆ ಮಂದಿಯಲ್ಲಿ ಏನು ಮಾಡ್ತಾರೆ, ಒಳಗೆಲ್ಲ ಕೊಂಪೆ ಪಳ್ಳಿರ್ತದೆ, ಹೊರಗೆ ತುದಿಗಾಯಿ ನಿಂಬಿಕೆ ಆಗ್ತಾವ. ನಮ್ಮ ಹಂಗಿಲ್ಲ ಸಾಹೇಬ್ರು, ಒಳಗನೇ ಕಾಯಿ ಒಳಗೆ ಕಾಯಿ ಆಗ್ತದೆ, ಹೊರಗೂ ಆಗ್ತದೆ, ಹೆಚ್ಚು ಗಿಡ ಬೆಳೆಯಂಗಿಲ್ಲ. ಎಲ್ಲಿ ಗಾಳಿ ಬಿಸಿಲು ಆಡಂಗಿಲ್ಲ ಅಲ್ಲಿ ಒಳಗೆ ಸಲ ಐತದ್ರಿ ಗಿಡ, ಕಾಯಿ ಹೂವು ಕಾಯಿನೇ ಆಗಂಗಿಲ್ಲ. ಆದ್ರೆ ಜನರಿಗೆ ಅದ್ರ ಜ್ಞಾನ ಇಲ್ಲ. ಮತ್ತು ಹಿಂಗಾಗಿ ಅವರು ಕೊಂಪೆ ಹಂಗೆ ಮಾಡ್ಕೊಂಡು ಕೂತಿರ್ತಾರೆ ನಿಂಬೆ ಗಿಡ. ಆದ್ರೆ ನಾನು ಕಂಡಪಟ್ಟಿ ಇಳುವರಿ ತೋತಾರೆ ಸರ್, ನಾನು ನಿಂಬೆ ಗಿಡದ ಉತ್ಪನ್ನ ಭಾಳ ಚಲೋ ತೋತ. ಈಗ ನೋಡ್ರಿ, ನಿಂಬೆ ಅಂತಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ನಿಂಬೆಯನ್ನ ಆಯ್ಕೆ ಮಾಡುವಂಥದ್ದು, ಅದ್ರದ್ದು ಏನಾದರೂ ವಿಶೇಷವಾಗಿ ನಿಮಗೆ ಸೌಲಭ್ಯ ಉಂಟಾಗ್ಯದ ಇದು ನಿಂಬೆ ಇದ್ರೊಳಗೆ? ಇಲ್ಲರಿ, ನಿಂಬೆ ಬೆಳೆಗಾರರ ಸಂಗತ ಒಂದು ಇಂಡಿಯಾಗ ಮಾಡ್ಯಾರಿ, ಹೋಗಿದ್ದೇವೆ ನಾವು. ಆದರೆ ಇನ್ನುವರೆಗೆ ಅದರ ಸೌಲಭ್ಯ. ಮತ್ತು ಇನ್ನೊಂದೇನಿರ್ತಾರೆ, ನಾವು ದಮ ನಾ ಇಲ್ಲೇ ಹೊಲ್ದಾಗೆ ಪಗಾರ ರಗಡೆ ತೊಗೋತಾರೆ ನಾ, ಯಾ ಸಬ್ಸಿಡಿ ಪಬ್ಸಿಡಿ ಆಫೀಸ್ಗೆ ಹಂಗೆ ಹಿಂಗೆ ತಿರುಗಾಡು ಮುಂಚೆ ಅಲ್ರಿ. ಯಾಕಂದ್ರೆ ಹೊಲ್ದನ ಕೆಲಸ ಕೊಳಮ ಆಗ್ತದ. ನಾ ಹೊಲ ಬಿಟ್ಟು ನಾ ಹಾಕಿದ್ರೆ ತಿರುಗಾಡದನಂದ್ರೆ ನನ್ನ ಕಂಡಬಿಟ್ಟು ತುಟ್ಟಿ ಆಗ್ತದ್ರಿ, ಯಾರು ಸುಕ್ಕುಡು ಸಬ್ಸಿಡಿ ಅಟ್ಟು ಮಾತಾಟ್ಟು ಅಂಥ ವಿಚಾರಕ್ಕೆ ನಾವು ಹೋಗೋದೇ ಇಲ್ಲರಿ ಸರ್. ಹಾಂ, ನಂದು ಹೊಲ್ದಾಗೆ ನನಗೆ ಉತ್ಪನ್ನ ರಗಡದ, ನಾ ಇಲ್ಲೇ ನಾನು ವೇಸ್ಟ್ ಟೈಮ್ ನನಗೆ ಆಗಿ ಬರಲ್ರಿ. ನಾನು ಹೊಲ್ದನ ಕೆಲಸ ಭಾಳ ಇರ್ತದೆ ರೀ, ನಾ ಇಲ್ಲೇ ಮಾಡ್ಕೋತಿ ಇರ್ತೆ. ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಲಿಂಬಿಯ ಏನು ಉತ್ಪಾದನೆಗಳದಾವಲ್ಲ, ಲಿಂಬಿಯಿಂದ ಸಂಸ್ಕರಿತ ಉತ್ಪನ್ನಗಳು, ಅದರದ್ದು ಪೌಡರ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಏನೋ ಜ್ಯೂಸ್ ಮಾಡುವಂಥದ್ದು, ಹಿಂಗೆ ಸಾಕಷ್ಟು ಸುಮಾರು ಉತ್ಪನ್ನಗಳದಾವ, ಅವುಗಳನ್ನು ಮಾಡೋದಕ್ಕೆ ಅವಕಾಶಗಳದಾವ. ಇದ್ರ ಬಗ್ಗೆ ಏನಾದರೂ ನೀವು ವಿಚಾರ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಿಂಬೆ ಸಹಕಾರ ಸಂಘ ಮತ್ತು ಮಾಡಿದ್ದೇವಲ್ರಿ ಸಾಹೇಬ್ರ, ನಮ್ಮ SD ನಾದಗೌಡ್ರಿ ಪಾಟೀಲ್ ಅವರು, ನಾವು ಮತ್ತು ಅದು ಏನೋ ಮಾಡ್ತೇವೆ ತಂದಾರೆ ಇಂಡಿಯಾಗ, ಹಂಗೆ ಚರ್ಚೆ ಮಾಡ್ತೀವ್ರಿ ಅದ್ರ ಬಗ್ಗೆ. ಮತ್ತು ಏನು ಮಾಡ್ತಾರೆ ಏನು ಸುದ್ದಿ ನೋಡೋಣ್ರಿ ಎಲ್ಲಿ ಬರ್ತದೆ. ಈಗ ನಿಮ್ಮ ಒಂದು ತೋಟವನ್ನು ನೋಡಿ, ವಿಶೇಷವಾಗಿ ಯುವ ರೈತರು ಹೊಸದಾಗಿ ಏನು ಕೃಷಿ ಮಾಡಿ ಮುಂದೆ ಬರಬೇಕು ಅಂತಾರಲ್ಲ, ಅವ್ರಿಗೆ ಏನಾದರೂ ಪ್ರೇರಣೆ ಆಗಿ ತಾವು ಕೂಡ ದಾಳಿಂಬೆ ಹಚ್ಚಿದಂಥದ್ದು ಅಥವಾ ಅದರೊಳಗೆ ಮುಂದೆ ಬಂದಂಥದ್ದು ಏನಾದರೂ ಉದಾಹರಣೆಗಳು? ದಿನ ಕನಿಷ್ಠ ಅಂದ್ರೆ 4-5 ಜನ ಬರ್ತಾರೆ ರೀ ಸಾಹೇಬ್ರೆ, ಮೋಟರ್ ಸೈಕಲ್ ಬರ್ತಾರೆ, ದೂರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರದಲ್ಲೂ ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ. ನಾನು ಡೈಜೆಸ್ಟ್ ಟ್ಯಾಂಕ್ ಎಲ್ಲ ಆಟೋಮೆಟಿಕ್ ಪ್ಲಾಟಿಗೆ ಹೋಗುವಂಥ ವ್ಯವಸ್ಥೆ ರೀ, ಫಿಲ್ಟರ್ ಆಗಿ. ಮತ್ತು ಅವೆಲ್ಲ ನೋಡ್ಲಿಕ್ಕೆ ಡೈಲಿ ಬರ್ತಾರೆ ಖರೆ. ಆದರೆ ನಾ 30-20 ವರ್ಷ ಆಯ್ತು ಡೈಜೆಸ್ಟ್ ಟ್ಯಾಂಕ್ ಅದೆಲ್ಲ ಮಾಡಿ, ದಿನ ಯಾನು ಇಲ್ಲಂದ್ರೂ ಒಬ್ರು ಇಬ್ಬರು ಅಂತರೂ ಬಂದಿರ್ತಾರೆ. ಮತ್ತು ಒಳಗೆ ಒಂದು ಕಾರ್ ತೊಗೊಂಡು ಬಂದಿರ್ತಾರೆ, ದೂರ ಹಿಡಿದು ಬರ್ತಾರೆ, ಗುಲ್ಬರ್ಗ ಹಿಡಿದು ಬರ್ತಾರೆ, ಈ ಕಡೆ ಕುಷ್ಟಿಗೆ ಹಿಡಿದು ಬಂದಾರೆ ಬರ್ತಾರೆ. ಆದ್ರೆ ಹೋಗಿ ಇಲ್ಲಿ ನೋಡೋಗಿ ಮಾಡಿದವ್ರಿಗೆ ನಾವು ಒಬ್ರಿಗೆ ನೋಡೇ ಇಲ್ಲ, ಒಬ್ಬರು ಮಾಡೇ ಇಲ್ಲ. ನಾವು ಮಾಡಿದೇವ್ರಿ, ನಿಮ್ಗೆ ನೋಡಿ ಬಂದು ಹಿಂಗೆ ಬೆಳೆದಿದ್ದೇವೆ ಅನ್ನೋರಿಲ್ಲ. ಆದ್ರೆ ನಾ 2.5 ಲಕ್ಷ ರೂಪಾಯಿ ತಿಪ್ಪಿ ಕುಣಿಗೆ ಖರ್ಚು ಮಾಡೇನಿ ರೀ ಡೈಜೆಸ್ಟ್ ಟ್ಯಾಂಕ್ ಮಾಡ್ಲಿಕ್ಕೆ. ಆದ್ರೆ ಒಂದೇ ವರ್ಷನಾಗೆ ಅವೆಲ್ಲ ಬಂದುಬಿಟ್ಟು ನಾನು ಅಷ್ಟು ಇಳುವರಿ ತೊಗೊಂಡ್ರೆ ಅದ್ರ ಉತ್ಪನ್ನ ತೊಗೊಂಡ್ಬಿಟ್ನ. ಈಗ ಹೊಂಡ್ ಮಾಡಿದಂದ್ರೆ ಅದು ಉತ್ಪನ್ನ ಅದೇ ವರ್ಷ ತೊಗೊಂಡೇ ಬಿಟ್ನ. ಈ ರೀತಿ ನಂದು ಹಾಕದ್ನಂದ್ರೆ ಅದು ಡಬಲ್ ತೊಗೊಳವನಿ ರೀ ನಾ. ಆ ಇದ್ರೆ ಹಂಗೆ ಕೆಲಸ ಮಾಡಿರ್ತಾನೆ, ನಾ ಸ್ವತಃ ಮಾಡ್ತೇನೆ ಸಾಹೇಬ್ರೆ. ನಾ ನುಕ್ಸಾನ್ ಅಂತೂ ನಾನು ಆಯುಷದಾಗ ನಾನು ಒಕ್ಕಲ್ತಂದಾಗ ಇಲ್ಲೇ. ಮತ್ತು ನೀರು 1 ಲೀಟರ್ ಇಲ್ಲರಿ, ಹೊರಗಿನ ನೀರು ತಂದು ಕಡಿ ಒಂದು ವರ್ಷ ದುಸ್ಕಳ್ಬೇಕ್ರಿ, ಕೆನಾಲ್ಕೂ ನೀರು ಬರಲಿಲ್ಲ. ಟ್ರಕ್ ತಂದ್ರಿ ನಾ, ಟ್ರಕ್ ಅಲ್ಲಿ ನಿಂತದಲ್ರಿ, ಟ್ರಕ್ ಟ್ರ್ಯಾಕ್ಟರ್ ಕೂಡಿ ಕೊಂಡು ತಂದು ನೀರು ಹಾಕೊಂಡು ನಾ ಬೆಳೆದು ಮತ್ತೆ ಲಾಭ ಮಾಡ್ಕೊಂಡ್ರಿ. ಹ್ಞೂ ರೀ, ತುಟ್ಟಿ ಅಂತೂ ನಾ ಎಂದೂ ಇಲ್ಲೇ ರೀ. ಭಾಳ ಅದ್ಭುತ. ನಿಮ್ಮ ಜೋಡಿ ಯಾರಾದರೂ ಮಾತಾಡಬೇಕು ಅಂತಂದ್ರೆ ನಿಮ್ಮ ನಂಬರ್ ಕೊಡ್ತೀರಿ? ಕೊಡ್ತೀನಲ್ರಿ ಸರ್, 9380-24-888-7.